ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಚಿತ್ರದುರ್ಗ ಆಕಾಶವಾಣಿಯನ್ನ ಕೇಳುತ್ತಿರುವ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಕೃಷಿರಂಗ ಕಾರ್ಯಕ್ರಮ ಆಲಿಸಲು ಆತ್ಮೀಯ ಸ್ವಾಗತ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮೆಕ್ಕೆಜೋಳ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗದ ಕೃಷಿಕ ಓ ಗಂಗಾಧರಯ್ಯ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ ಕೃಷಿಕರಾದ ಓ ಗಂಗಾಧರಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಮೆಕ್ಕೆಜೋಳದ ಬೆಳೆಯನ್ನು ಬೆಳೀತಾರೆ, ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಗಂಗಾಧರಯ್ಯ ಅವರ ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ತೆ ಗಂಗಾಧರಯ್ಯ ಅವರೇ, ಈ ಕೃಷಿ ಒಂದು ಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ನಾನು ಸುಮಾರು 10 ವರ್ಷದಿಂದ ಈ ಕೃಷಿಯಲ್ಲಿ ಇದೀನಿ ಸರ್. 10 ವರ್ಷದಿಂದ ಕೃಷಿ ಮಾಡ್ತಾ ಇದ್ರೆ? ಈಗ 10 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೆ ನಿಮ್ಮ ಹತ್ರ. ಮೊದಲೆಲ್ಲ ಏನ್ ಮಾಡ್ತಿದ್ರಿ? ಮೊದಲೆಲ್ಲ ವಿದ್ಯಾಭ್ಯಾಸ ಮಾಡಿದ್ವಿ ಸರ್, ಡಿಗ್ರಿ ಮುಗಿಸಿದ್ವಿ. ಮುಗಿಸಿ ಈಗ ಅದಕ್ಕೆ ತಕ್ಕನ ಕೆಲಸ ಆ ಟೈಮಲ್ಲಿ ಸಿಗ್ಲಿಲ್ಲ ನಮಗೆ, ಹಂಗಾಗಿ ಬೇರೆ ಬೇರೆ ಎನ್ ಜಿ ಒ ಫೀಲ್ಡು ಅಲ್ಲಿ ಇಲ್ಲಿ ಪ್ರೈವೇಟಲ್ಲಿ ವರ್ಕ್ಗಳು ಮಾಡಿದ್ವಿ ಸರ್. ಮಾಡಿ ಸಾಕಾಗಿ ಬರೀ ಪ್ರೈವೇಟಲ್ಲಿ ಹಿಂಗೆ ವರ್ಕ್ ಮಾಡ್ಕೊಂತ ಹೋದರೆ ಜೀವನ ಸಾಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈಗ ನಮ್ಮದೇ ಅಂತ 2 ಎಕರೆ ಜಮೀನು ಇತ್ತು, ಹಾಗಾಗಿ ಕೃಷಿ ಕಡೆಗೆ ಗಮನ ಕೊಟ್ವಿ ಸರ್. ಈಗ ಹೊರಗಡೆ ಎಲ್ಲ ಕೆಲಸ ಮಾಡ್ತಿದ್ರಲ್ಲ, ಅವಾಗ ಚೆನ್ನಾಗಿತ್ತು ಅನ್ಸುತ್ತಾ ಈ ಜೀವನ? ಈಗಲೇ ಕೃಷಿ ಬದುಕಲ್ಲೇ ಚೆನ್ನಾಗಿ ಅನ್ಸುತ್ತಾ ಸರ್? ಅವಾಗ ಅಂದ್ರೆ ಸ್ವಲ್ಪ ಬ್ಯಾಚುಲರ್ ಆಗಿದ್ದಾಗ ಏನು ಅನ್ನಿಸ್ತಾ ಇರಲ್ಲ, ಖುಷಿಯಾಗಿರೋ ಸರ್. ಯಾವಾಗ ಮ್ಯಾರೇಜ್ ಆಗಿ ಮಕ್ಕಳಾದ್ವೋ ಅವಾಗ ಸಂಸಾರ ದೊಡ್ಡದಾದಂಗೆ ಏನಾಗುತ್ತೆ, ಖರ್ಚುಗಳು ಜಾಸ್ತಿ ಆಗ್ತಾವಲ್ಲ ಸರ್. ಹಾಗಾಗಿ ಆಟೋಮೆಟಿಕ್ಲಿ ಆದಾಯ ಬೇಕೇ ಬೇಕಾಗತ್ತೆ ಸರ್. ಏನೇ ಪ್ರೈವೇಟಲ್ಲಿ ಮಾಡ್ತೀವಿ ಅಂದ್ರು ಸ್ಟಾರ್ಟಿಂಗ್ ಅಲ್ಲಿ 5,000-6,000 ಬೇಡ, ಹೋಗ್ತಾ ಹೋಗ್ತಾ ಸರ್ವಿಸ್ ಅದಂಗೆ 1,000-15,000 ಬಿಟ್ರೆ ಅದ್ರ ಮೇಲೆ ಇಲ್ಲೆಲ್ಲೂ ಸಿಗಲ್ಲ ಸರ್. ಎಂತ ಎನ್ ಜಿ ಒ ಫೀಲ್ಡಿಂಗ್ ಅಲ್ಲಿ ಫೀಲ್ಡ್ ಅಲ್ಲಿ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದಾರೆ ಅಂದ್ರು 10,000-15,000 ಸರ್. ಇಷ್ಟಲ್ಲೇ ಈಗ ಜೀವನ ನಡೆಯಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೃಷಿನ ಆಯ್ಕೆ ಮಾಡ್ಕೋಬೇಕಾದ ಸರ್. ಈಗೆಲ್ಲ ಜೀವನ ತುಂಬಾ ಕಷ್ಟ, ಎಲ್ಲ ಪ್ರತಿಯೊಂದು ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ 10,000-15,000 ಜೀವನ ಮಾಡೋದು ಕಷ್ಟ ಆಗುತ್ತೆ ಸಂಸಾರ. ಹೌದು ಸರ್. ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಏನಿತ್ತು ಅಂದ್ರೆ ಎಲ್ಲದೂ ಕಮ್ಮಿ ರೇಟ್ ಇತ್ತು ಸರ್. ನಾವು ತಿನ್ನ ಆಹಾರದಿಂದ ಹಿಡಿದು ಪ್ರತಿಯೊಂದು ಎಲ್ಲಿಗೆ ಹೋಗಲಿ ಎಲ್ಲಿಗೆ ಬರಲಿ ಬಸ್ ಚಾರ್ಜ್ ಇಂದ ಹಿಡಿದು ಆಟೋ ಚಾರ್ಜ್ ಪ್ರತಿಯೊಂದು ಕಮ್ಮಿ ಇತ್ತು. ಈಗ ಆಗಿಲ್ಲ, 3-4-5 ರೇಟ್ ಜಾಸ್ತಿ ಆಗಿದೆ. ಈಗಿನ ಕಾಲದಲ್ಲಿ 10,000-15,000 ಅನ್ನೋದು ಏನು ಉಪಯೋಗಕ್ಕೆ ಬರಲ್ಲ ಸರ್. ಹಾಗಾಗಿ ಏನಂದ್ರೆ ನಾವು ಕೃಷಿನ ಆಯ್ಕೆ ಮಾಡ್ಕೊಳ್ಲೇಬೇಕಾಯ್ತು ಸರ್. ಈಗ ಎನ್ ಜಿ ಒ ಈ ತರ ಎಲ್ಲ ಬೇರೆ ಬೇರೆ ಹೊರಗಡೆ ಕೆಲಸ ಮಾಡ್ತಿದ್ದಂತವ್ರು ಈ ಕೃಷಿ ಬದುಕಿಗೆ ಬಂದ್ರಲ್ಲ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಪರವಾಗಿಲ್ಲ ಸರ್, ಸಂಸಾರ ನಡೆಸ್ಕೊಂಡು ಹೋಗ್ಬೋದು. ಆಮೇಲೆ ನಮ್ಮ ಜಮೀನು ಏನಿದೆಯಾ ಅದನ್ನ ನಾವು ಅಚ್ಚುಕಟ್ಟಾಗಿ ಚೆಂದಾಗಿ ಇಟ್ಕೋಬಹುದು. ಅದನ್ನ ಮಾಡ್ದಂಗಿದ್ರೆ ಅದರಲ್ಲಿ ಬೇರೆ ಬೇರೆ ಇವು ಬೆಳೆದು ಹಾಳಾಗಿ ಹೋಗುತ್ತೆ ಜಮೀನು. ಪ್ರತಿಯೊಂದು ಈಗ ನಾವು ಕ್ಲೀನ್ ನೋಡ್ಕೊಳ್ಳೋದ್ರಿಂದ ಅದು ಸ್ವಚ್ಛವಾಗಿರ್ತತೆ. ಮುಂದೆ ಅದೇ ಆಸ್ತಿ ಅಲ್ಲ ಸರ್. ಅವತ್ತಿನ ಕಾಲದಾಗೆ ಜಮೀನಿಗೆ ಬೆಲೆ ಇರಲಿಲ್ಲ, ಇವತ್ತು ದಿನ ಜಮೀನಿಗೆ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ. ಹಾಗಾಗಿ ನಾವು ಭೂಮಿ ತಾಯಿನ ಉಳಿಸ್ಕೊಂಡ್ರೆ ನಮ್ಮನ್ನು ಉಳಿಸುತ್ತೆ ಅನ್ನೋ ಉದ್ದೇಶ ಸರ್. ಆ ಉದ್ದೇಶದಿಂದ ಅಲ್ಲಿಂದ ನಾವು ಈ ಕೃಷಿಯಲ್ಲೇ ನಾವು ಮುಂದುವರಿತೀವಿ ಸರ್. ಈಗ ನಾವು ಸಾಕಷ್ಟು ಜನ ರೈತರನ್ನ ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ, ಒಂದು ವರ್ಷ ಮಳೆ ಬರುತ್ತೆ, ಒಂದು ವರ್ಷ ಮಳೆ ಬರಲ್ಲ, ಸಾಕಷ್ಟು ಹವಾಮಾನ ವೈಪರೀತ್ಯ, ಒಂದ್ಸರಿ ಬೆಳೆ ಸಿಕ್ಕರೆ ಒಳ್ಳೆ ರೇಟ್ ಸಿಗಲ್ಲ, ಹಂಗಾಗ್ಬಿಟ್ಟು ಈ ಕೃಷಿ ತುಂಬಾ ಕಷ್ಟ, ಲಾಭ ಕಡಿಮೆ ಅಂತೆಲ್ಲ ಹೇಳ್ತಾ ಇರ್ತಾರೆ ರೈತರು. ಸರ್, ಅದು ಸಹಜ ಸರ್, ಕೃಷಿ ಕಷ್ಟನೇ. ಯಾಕಂದ್ರೆ ಅಷ್ಟು ಈಸಿಯಾಗಿ ಏನಿಲ್ಲ. ಯಾಕೆ ರೈತ ಬೆಳಿಬಹುದು, ಬೆಳೆ ಅವನು ಬೆಳೆದದಕ್ಕೆ ತಕ್ಕನಾಗಿ ಬೆಲೆ ಸಿಗದಾಗ ಏನಾಗುತ್ತೆ, ರೈತಗೆ ನಷ್ಟ ಆಗುತ್ತೆ. ತಾನೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ತಾನ ಬೆಳೆದಂತ ಬೆಳೆಗೆ ಸರಿಯಾದಂತ ಬೆಲೆ ಸಿಕ್ಕಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ ಮನಸ್ಸಿ ನೋವು ಹಾಗೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಆ ತರ ನೋಡ್ಕೊಂಡೋದ ಕಷ್ಟ ಆಗುತ್ತೆ ಸರ್. ಇನ್ನ ಕೆಲವೊಂದು ಟೈಮ್ನಲ್ಲಿ ಒಳ್ಳೆ ಮಳೆ ಬಂದು ಒಳ್ಳೆ ರೀತಿ ಬೆಳೆ ಬಂದಾಗ ಏನಾಗುತ್ತೆ, ಅದೇ ರೀತಿ ಆ ಬೆಳೆಗೆ ತಕ್ಕನಾಗೆ ಅಲ್ಲಿ ನಮಗೆ ಬೆಲೆ ಸಿಕ್ಕಾಗ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ ಸರ್. ಒಂದ್ ವರ್ಷ ವೇರಿಯೇಷನ್ ಆಗ್ಬೋದು, ಪ್ರಕೃತಿ ಉಪಯೋಗದ ಮುಂದೆ ಯಾರು ಇದು ಮಾಡಕ್ ಆಗಲ್ಲ. ಯಾಕೆ ಒಂದ್ ವರ್ಷ ಮಳೆ ಹೆಚ್ಚಾಗಿ ಬೆಳೆ ಹಾನಿ ಆಗ್ಬೋದು, ಇಲ್ಲ ಮಳೆ ಹೋಗಿ ಬೆಳೆ ಹಾನಿ ಆಗ್ಬೋದು, ಎರಡೂ ಆಪ್ಷನ್ ಇದಾವ ಸರ್. ಹಾಗಾಗಿ ಏನು ಅಂತಂದ್ರೆ ಇದ್ದೇ ಇರುತ್ತೆ. ಒಂದ್ ವರ್ಷ ಹಂಗಾದ್ರೆ ಒಂದ್ ವರ್ಷ ಹಿಂಗಾಗ್ತಿರುತ್ತೆ. ಪ್ರತಿ ವರ್ಷನೂ ಮಳೆ ಬರಲ್ಲ ಅಂತ ಅನ್ಕೊಳಕ್ ಆಗಲ್ಲ, ಪ್ರತಿ ವರ್ಷನೂ ಜಾಸ್ತಿ ಮಳೆ ಆಗುತ್ತೆ ಅನ್ನಕ್ ಆಗಲ್ಲ. ವೇರಿಯೇಷನ್ ಆಗ್ತಾ ಇರ್ತತೆ, ಪ್ರಕೃತಿಯಲ್ಲೂ ವೇರಿಯೇಷನ್ ಆಗ್ತಾ ಇರುತ್ತೆ. ಆ ಪ್ರಕಾರದಲ್ಲಿ ನಾವು ಹೊಂದಾಣಿಕೆ ಆಗಲೇಬೇಕು ಸರ್. ಆದರೂ ಏನು ಅಂದರೆ ಕೃಷಿ ಮಾಡೋ ರೈತನ ಬದುಕು ಸ್ವಲ್ಪ ಕಷ್ಟನೇ ಸರ್. ಯಾಕಂದರೆ ಅವನಿಗೆ ಸರಿಯಾದ ಅವನ ಬೆಳೆಗೆ ಬೆಲೆ ಸಿಕ್ಕಾಗ ಅವನೇ ನಿರೀಕ್ಷೆ ಮಾಡಿ ಬಿತ್ತಿರ್ತಾನ ಬೀಜ ಅದಕ್ಕೆ ತಕ್ಕನಾಗಿ ಫಸಲು ಬಂದಾಗ ಅವನಿಗೆ ಒಳ್ಳೆ ಆದಾಯ ಇರುತ್ತೆ ಸರ್. ನಿಮ್ದು ಎಲ್ಲ ನೀರಾವರಿನ ಖುಷ್ಕಿ ಜಮೀನ? ಇಲ್ಲ ಸರ್, ನಮ್ದು ಖುಷ್ಕಿ ಜಮೀನ. ಖುಷ್ಕಿಯಲ್ಲೇ ಮಾಡ್ತೀರ ಸರ್ ನಾವು? ಏನೇನು ಬೆಳೆಗಳು ಬೆಳೀತೀರ? ನಾವು ಈಗೆಲ್ಲ ಹಿಂದೆ ಕಾಮನ್ ಆಗಿ ಎಲ್ಲರೂ ರಾಗಿ ಎಲ್ಲ ಮೊದಲು ಭಾಳ ಬೆಳೆಯರ್ ಸರ್. ಈಗ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಎಲ್ಲ ಕಮರ್ಷಿಯಲ್ ಬೆಳೆಗೆ ಬಂದ್ಬಿಟ್ಟು ಈಗ ನೀರು ಬಿದ್ರೆ ಅಡಿಕೆ ತೋಟ ಮಾಡ್ತಾರೆ ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ಈಗ ಬರ್ತಾ ಬರ್ತಾ ಏನಾಯ್ತು, ಕೂಲಿಗಳದು ಸಮಸ್ಯೆ ಜಾಸ್ತಿ, ಬಹಳ ಕಷ್ಟ. ಕೂಲಿ ಕಾರ್ಮ ಹಿಡಿಬೇಕು ಅಂದ್ರೆ ಬಹಳ ಸಾರೆ ಸಾಹಸ ಮಾಡ್ಬೇಕು. ಕೂಲಿ ಕಾರ್ಮಿಕರ ಸಮಸ್ಯೆ ಬಹಳ ಸಮಸ್ಯೆ ಇದೆ. ಆಮೇಲೆ ಎಷ್ಟೋ ರೈತರುಗಳು ಜಮೀನ್ ಇದ್ರು ಮಾಡೋದೇ ಬಿಟ್ಬಿಟ್ರೆ, ಕೂಲಿಯರು ಸಿಗಲ್ಲ ಯಾತಿ ಮಾಡ್ಬೇಕು ಅಂತ ಆಗೋ ಬಿಟ್ಬಿಟ್ಟಾರ ಸರ್. ಹಂಗಾಗಿ ಏನಾಗಿದೆ ಈಗಿನ ಇದ್ರಲ್ಲಿ ಏನು ಅಂತಂದ್ರೆ ನಾವೇ ಮಾಡ್ಕೊಂಡು ಹೋಗ್ಬೇಕು ಸರ್. ಅಂದ್ರೆ ಅವನ್ನೆಲ್ಲ ಪ್ರತಿ ವರ್ಷ ಆಗಿದ್ರೆ ಮೆಕ್ಕೆಜೋಳ ಒಂದೇ ಬೆಳೆನಾ ಏನಾದ್ರೂ ಬೆಳೆ ಮೆಕ್ಕೆಜೋಳ ಜೊತೆಯಲ್ಲಿ ಹೇಳ್ತಿವಲ್ಲ ಅಕ್ಕಡಿ ಅಂತ ಹಾಕ್ತಿವಿ, ಅವರೇ ಹಾಕ್ತಿವಿ. ಮನೆಗೆ ಬೇಕು ಅಂದ್ರೆ ತಗರಿ ಒಂದಿಷ್ಟು ಲೈನ್ ತಗರಿ ಹಾಕ್ಯಂತೀವಿ, ಸಾಸಿವೆ ಹಾಕ್ಯಂತೀವಿ. ಈಗ ನಾವು ಕುರ್ಶಣಿ ಅಂತ ಅಂತಾರೆ, ಕುರ್ಶಣಿನೂ ಹಾಕ್ತಿವಿ. ಅವೆಲ್ಲ ಮನೆಗೆ ಸ್ವಲ್ಪ ಅವರೇ ಜಾಸ್ತಿ ಹಾಕ್ತಾಗ ಏನಾಗುತ್ತೆ ಅಂದ್ರೆ ವರ್ಷ ಪೂರ್ತಿ ನಮಗೆ ಸಾಂಬಾರ್ ಮಾಡಕ್ಕೆ ಅದಕ್ಕೆ ಬೇಳೆ ಸಿಗುತ್ತೆ ಅನ್ನೋ ಒಂದು ಉದ್ದೇಶ. ಅದಕ್ಕಿಂತ ಹೆಚ್ಚಾಗಿ ಉಳಿದ್ರೆ ಮಾರ್ಬೋದಲ್ಲ, ಅವರೆಕಾಯಿ ಸೀಸನ್ ಅಲ್ಲಿ ಮಾರಕ್ಕೂ ಒಂದು ಅದರಿಂದ ಆದಾಯ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡ್ತೀವಿ ಸರ್. ಮಾಡ್ತೀರಾ? ಈಗ ಮೆಕ್ಕೆಜೋಳ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂತೀರಾ? ಭೂಮಿನೆಲ್ಲ ಕಾಮನ್ ಆಗಿ ನಾವು ಮಾರ್ಚು ಏಪ್ರಿಲ್ ತಿಂಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲ ನಾವು ಮಾಗಿ ಹೊಡೆದು ಮತ್ತೆ ಅದೆಲ್ಲ ಸಮ ಮಾಡಿಬಿಟ್ಟು ಆ ಟೈಮ್ನಲ್ಲಿ ಒಂದು ಮಳೆ ಬಂತು ಅಂದಾಗ ಏನ್ ಮಾಡ್ತೀವಿ ಅಂದ್ರೆ ಈ ಕೊಟ್ಟಿಗೆ ಗೊಬ್ಬರ ದನದ ಗೊಬ್ಬರ ಹೊಡಿಸ್ಬಿಡ್ತೀವಿ. ಹೊಡಿಸಿ ಅದನ್ನೆಲ್ಲ ಸಮನಾಗಿ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಬಿತ್ತನೆ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಮಾಡ್ತೀವಿ, ಕಲ್ಟಿವೇಟರ್ ಅದನ್ನೆಲ್ಲ ಹೊಡಿಸಿ ನಾವು ಬಿತ್ತನೆ ಸ್ಟಾರ್ಟ್ ಮಾಡ್ತೀವಿ ಸರ್. ಈಗ ಬಿತ್ತನೆಕ್ಕಿಂತ ಮುಂಚೆ ಭೂಮಿಗೆಲ್ಲ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ? ಹೌದು ಕೊಡ್ಲೇಬೇಕು ಸರ್. ಯಾಕಂದ್ರೆ ಸಾಕಷ್ಟು ಜನ ರೈತರಿಗೆ ಜಾನುವಾರುಗಳ ಸಾಕಾಣಿಕೆನ ಕಡಿಮೆ ಮಾಡಿದ್ರೆ, ನಾವು 5 ವರ್ಷಕ್ಕೆ 6 ವರ್ಷಕ್ಕೊಮ್ಮೆ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಸಾಕಾಗಿದೆ ಸರ್. ಈಗ ಕೊಟ್ಟಿಗೆ ಗೊಬ್ಬರ ನಾವು ಕೊಂಡು ಕೊಡ್ತೀವಿ ಅಂದ್ರೆ ಸಿಗ್ತಾ ಇಲ್ಲ ಗೊಬ್ಬರ? ಹೌದು. ಈಗ ಯಾಕಂದ್ರೆ ಎಲ್ಲೂ ಹಸು ದನ ಕರುಗಳೇ ಕಮ್ಮಿ ಆಗ್ಬಿಟ್ಟವೆ. ಇವತ್ತು ಒಂದು ಲೋಡು ಕೊಟ್ಟಿಗೆ ಗೊಬ್ಬರ ತರಬೇಕು ಅಂದ್ರೆ 25-30 ಸಾವಿರ ದುಡ್ಡು ಬೇಕು ಸರ್. ಯಾಕಂದ್ರೆ ಜಾನುವಾರುಗಳ ಸಂಖ್ಯೆ ಕಡಿಮೆ ಆದಂಗೆ ಈ ಕೊಡಿಗೆ ಗೊಬ್ಬರಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈ ಕೆಲವರು ಅನಿವರು ಏನಾಗುತ್ತೆ ಅಂತಾರು, ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ರೆ ಹೊಲ ಎಲ್ಲ ಹಸನು ಮಾಡಿ ಇಟ್ಕೊಂಡು ಬಿತ್ತ ಟೈಮ್ನಾಗೆ ಸ್ವಲ್ಪ ಈ ಗೌರ್ಮೆಂಟ್ ಗೊಬ್ಬರ ರಾಸಾಯನಿಕ ಗೊಬ್ಬರ ಕೊಟ್ಬಿಡ್ತಾರೆ ಸರ್. ಇರ ಅಂತಾರೆ ಏನ್ ಮಾಡ್ತಾರೆ, ಕೊಟ್ಟಿಗೆ ಗೊಬ್ಬರ ಉಪಯೋಗಿಸಿ ಅದ್ರ ಮೇಲೆ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ರಾಸಾಯನಿಕ ಗೊಬ್ಬರ ಕೊಡ್ತಾರೆ ಸರ್. ಬಿತ್ತನೆ ಬೀಜ ಎಲ್ಲ ಎಲ್ಲಿಂದ ತಗೊಂಬರ್ತಾರೆ? ನಾವು ಹತ್ರದಲ್ಲಿರೋ ರೈತ ಸಂಪರ್ಕ ಕೇಂದ್ರದಲ್ಲಿ, ಅಲ್ಲಿ ಒಂದೊಂದು ಟೈಮಲ್ಲಿ ಈಗ ರೈತರುಗಳು ಈಗ ಒಳ್ಳೆ ಒಂದು ಟೈಮಲ್ಲಿ ಬಿಟ್ಟಾಗ ಏನಾಗುತ್ತೆ, ಒಂದೇ ಸಲ ಹೋಗ್ಬಿಟ್ಟ ರೈತರುಗಳು ಸ್ವಲ್ಪ ಕಷ್ಟ ಆಗುತ್ತೆ ಬೀಜಗಳು ಸಿಗೋದು. ಕೆಲವೊಂದು ಟೈಮ್ ಬಂದಂಥ ಸ್ಟಾಕ್ ಖಾಲಿ ಆಯ್ತು ಅಂದರೆ ಆ ಟೈಮಲ್ಲೂ ಸಮಸ್ಯೆ ಆಗುತ್ತೆ. ಅಂಥ ಟೈಮ್ಗಳಿಗೆ ಏನು ಮಾಡ್ತೀವಿ, ನಮಗೆ ಗೊತ್ತಿರೋಂಥ ಅಂಗಡಿಗಳಲ್ಲಿ ಹೋಗಿ ಬೀಜ ತಗೊಂಬಂದು ಬಿತ್ತನೆ ಮಾಡ್ಬೇಕು ಆಸೆ. ಮತ್ತು ಈಗ ಬಿತ್ತನೆ ಅಂದರೆ 1 ಎಕರೆಗೆ ಎಷ್ಟು ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ? 1 ಎಕರೆಗೆ 4-5 ಪ್ಯಾಕೆಟ್ ಬೇಕಾಗುತ್ತೆ. 4-5 ಪ್ಯಾಕೆಟ್ ಬೇಕು ಸರ್. ಬಿತ್ತನೆ ಎಲ್ಲ ಯಾವ ಕ್ರಮದಲ್ಲಿ ಬಿತ್ತನೆ ಮಾಡ್ತಾರೆ? ಮೊದಲೆಲ್ಲ ನಿಮ್ಮ ತಂದೆ ಕಾಲದಲ್ಲೆಲ್ಲ ಎತ್ತುಗಳಿಂದ ಕೂರಿಗೆಯಿಂದ ಬಿತ್ತನೆ ಮಾಡ್ತಿದ್ರು, ಈಗೆಲ್ಲ ಟ್ರ್ಯಾಕ್ಟರಿಂದ ಬಿತ್ತನೆ ಮಾಡ್ತಾರೆ. ನೀವೆಲ್ಲ ಯಾವ ರೀತಿ ಬಿತ್ತನೆ ಮಾಡ್ತೀರಿ? ನಾವು ಈಗ ಟ್ರ್ಯಾಕ್ಟರಿಂದಾನೇ ಬಿತ್ತನೆ ಮಾಡೋ ಸರ್. ಯಾಕಂದ್ರೆ ಹಿಂದೆ ನಾವು ಮಾಡಿದೀವಿ, ತಂದೆಯವ್ರು ಮಾಡೋ ಕಾಲದಾಗೆ ನಾವು ಸ್ಟಾರ್ಟಿಂಗು ವ್ಯವಸಾಯಕ್ಕೆ ಬಂದಾಗ ಅವಾಗ ದನಗಳು ಜಾಸ್ತಿ ಇದ್ವು, ಕೂಲಿಯರ್ ಸಿಗರು, ಕೂರಿಗೆ ಮುಖಾಂತರ ಬಿತ್ತನೆ ಮಾಡ್ಕೊಂತ ಹೋಗಿದ್ದೀವಿ ಸರ್. ಹೌದು. ಈಗ ದನಗಳು ಇಲ್ಲ, ಈ ಲೇಬರ್ಸ್ ಸಿಗೋದು ಕಷ್ಟ. ಹೌದು. ಆದ್ರೆ ಆ ಸಮಸ್ಯೆಯಿಂದ ಈಗ ಎಲ್ಲಾ ಕಡೆ ಕಾಮನ್ ಆಗಿ ಏನಾಗಿದೆ, ಟ್ಯಾಕ್ಟರ್ ಮುಖಾಂತರ ಬಿತ್ತನೆ ಮಾಡ್ತಾರೆ. ಹಾಗಾಗಿ ನಾವು ಟ್ಯಾಕ್ಟರ್ ಮುಖಾಂತರ ಬಿತ್ತನೆ ಮಾಡ್ತೀವಿ. ಬಿತ್ತನೆನೂ ಅಷ್ಟೇ, ವ್ಯವಸಾಯನೂ ಅಷ್ಟೇ ಸರ್. ಎಲ್ಲ ಯಂತ್ರದ ಮೇಲೆ ನಿಂತಿದೆ ಸರ್ ಈಗ. ಈಗ ಮೊದಲೆಲ್ಲ ನೀವು ನಿಮ್ ತಂದೆ ಕಾಲದಲ್ಲೆಲ್ಲ ಎತ್ತಿನಿಂದ ಬೇಸಾಯ ಮಾಡ್ತಿದ್ರಲ್ಲ, ಆ ಬೇಸಾಯ ಕ್ರಮ ಚೆನ್ನಾಗಿ ಅನ್ಸುತ್ತಾ ಈಗ ಟ್ಯಾಕ್ಟರ್ ಬೇಸಾಯ ಕ್ರಮನೇ ಚೆನ್ನಾಗಿ ಅನ್ಸುತ್ತೆ? ಅವಕ್ಕೆ ಕಂಪೇರ್ ಮಾಡಿದ್ರೆ ಸರ್ ಆಗಿನ ಕಾಲದಲ್ಲಿ ಅದು ಸರಿ ಸರ್. ಯಾಕಂದ್ರೆ ಅವತ್ತಿಂದು ರೇಟು, ಅವತ್ತಿಂದು ಬೆಲೆ ಅದಕ್ಕೆ ತಕ್ಕನಾಗಿತ್ತು. ಜೊತೆಗೆ ಜನಗಳು ಆರಾಮಾಗಿ, ನಮಗೆ ಕೂಲಿ ಬಗ್ಗೆ ಸಮಸ್ಯೆ ಆಗ್ತದೆ. ಸಾಕಷ್ಟು ಜನ ಕೂಲಿ ಕಾರ್ಮಿಕರು ಬರೋರು, ಮನೆಗೊಂದ್ ಜೊತೆ ಎತ್ತಿರೋ, ಮನೆಗೊಂದ್ ಜೊತೆ ಎತ್ತಿರೋದು, ಯಾರು ಬೇಕಾದ್ರೂ ಕರೆದ್ರು ಬಂದ್ ಮಾಡ್ಕೊಡೋರು. ಈಗ ಆಗಿಲ್ಲ, 100 ಜನ ಕೇಳಿದ್ರು ಬರೋದ್ ಕಷ್ಟ ಆಗೈತೆ. ಹಾಗಾಗಿ ಏನಾಗೈತೆ, ಅನಿವಾರ್ಯವಾಗಿ ನಾವು ಈ ಟ್ರ್ಯಾಕ್ಟರಿ ಯಂತ್ರೋಪಕರಣ ಬಳಸಲೇಬೇಕಾಗಿದೆ ಸರ್. ಇದ್ರ ಮೇಲೆ ಡಿಪೆಂಡ್ ಆಗಲೇಬೇಕಾಗಿದೆ. ಜೊತೆಯಲ್ಲಿ ಏನೋ ಟೈಮ್ ಸೇವ್ ಬಂದು, ಅವತ್ತು ಒಂದು ಏನು 1-2 ಎಕರೆ ಅಂದ್ರೆ 1-3 ಗಂಟೆ ಒಳಗೆ ಮುಗಿಸ್ಕೊಟ್ಬಿಡ್ತಾರೆ, ಬಿತ್ಕೊಟ್ಬಿಡ್ತಾರೆ. ದಿನಗಟ್ಟಲೆ ಕಾಯ ಅವಶ್ಯಕತೆ ಇರಲ್ಲ ಸರ್. ಈಗ ಬಿತ್ತನೆ ಸಂದರ್ಭದಲ್ಲಿ ರಾಸಾಯನಿಕ ಗೊಬ್ಬರ ಕೊಡ್ತಾರೆ ಕೆಲವು ರೈತರೆಲ್ಲ, ಚೆನ್ನಾಗಿ ಇಳುವರಿ ಬರಲಿ, ಬೆಳೆ ಚೆನ್ನಾಗಿ ಬರಲಿ ಅಂತ. ನೀವೇನಾದ್ರೂ ರಾಸಾಯನಿಕ ಗೊಬ್ಬರ ಕೊಡ್ತೀರಾ? ಹೌದು ಸರ್. ಅವಾಗ ನಾವು ಬಿತ್ತನೆ ಮಾಡೋ ಟೈಮ್ನಲ್ಲಿ ಬೀಜ ಮತ್ತು DAP ಅವನ್ನ ಮಿಕ್ಸ್ ಮಾಡಿ ನಾವು ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡ್ತೀವಿ. ಹೌದು. ಮತ್ತೆ ಈಗ ಇದರಲ್ಲಿ ಅಂತರ ಬೇಸಾಯ ಎಡೆಕುಂಟೆ ಹೊಡಿಬೇಕಾಗುತ್ತೆ, ಎಷ್ಟು ದಿವಸದಲ್ಲಿ ಹೊಡಿತೀವಿ? ಅದು ಕಾಮನ್ ಆಗಿ 15-20 ದಿವಸ ಎಲ್ಲಾ ರೈತರು ಕಾಮನ್ ಆಗಿ ಹೊಡೆದೇ ಹೊಡಿತಾರೆ ಸರ್. ಯಾಕೆ ಬಿತ್ತನೆ ಮಾಡಿದ ಮೇಲೆ 9 ದಿವಸಕ್ಕೆ ಮೊಳಕೆ ಹೊಡೆಯುತ್ತೆ, ಅದಾದ್ಮೇಲೆ ಇನ್ನೊಂದು 9-10 ದಿವಸ ಬಿಟ್ಟು ಇದನ್ನ ಮಾಡ್ತಾರೆ ಸರ್. ಮತ್ತೆ ಮಾಡ್ಲೇಬೇಕಾಗತ್ತೆ ಸರ್. ಅವಾಗ ಎಷ್ಟು ಸರಿ ಹೊಡಿಬೇಕಾಗುತ್ತೆ ಎಡೆಕುಂಟೆ ಸರ್? ನಾವು ಮೆಕ್ಕೆಜೋಳ ಇವಕ್ಕೆಲ್ಲ 2 ಸಲ ಸಾಕು ಸರ್. ಎರಡು ಸಲ ಸಾಕು, ಬೇರೆ ಏನು ಉಳ್ಳಿ ಆಗಲಿ ಯಾವುದೇ ಆಗಲಿ ಎರಡು ಸಲ ಸಾಕಾಗೋ ಸರ್. ಎಡ ಕುಂಟೆ ಹೊಡಲಿಕ್ಕೆಲ್ಲ ಎತ್ತುಗಳು ಬೇಕಾಗುತ್ತಾ ಏನು ಅದನ್ನು ಟ್ರ್ಯಾಕ್ಟರಿಂದನೇ ಮಾಡಿ? ಈಗ ಟ್ರ್ಯಾಕ್ಟರ್ಗೆ ಸರ್ ಟ್ರ್ಯಾಕ್ಟರಿಂದ ಹೌದೌದು. ಎತ್ತುಗಳು ಇಲ್ಲ, ಈಗ ಎಲ್ಲೂ ಇಲ್ಲ ಎತ್ತುಗಳು. ಹಾಗಾಗಿ ಒಂದು ಕೂರಿಗೆ ಟೇಪ್ ಹಾಕಿ ಆ ಟ್ರ್ಯಾಕ್ಟರ್ಲ್ಲೇ ಹೊಡಿತಾರೆ ಸರ್. ಯಾಕೆ ಇತ್ತೀಚೆಗೆಲ್ಲ ಜಾನುವಾರುಗಳ ಸಾಕಾಣಿಕೆ ಕಡಿಮೆ ಆಯ್ತು ಅನ್ಸುತ್ತೆ? ಅದು ಈಗ ಏನಾಗುತ್ತೆ ಅಂದರೆ ಬರ್ತಾ ಬರ್ತಾ ಅವುಗಳ ಬೆಲೆ ಜಾಸ್ತಿ ಆಯಿತು, ಮತ್ತು ಈಗ ಹಿಂದೆ ಬೆಳೆದಂಗೆ ರಾಗಿ ಅವು ಇವು ಏನು ಬೆಳೆಯಲ್ಲ, ಮೇವು ಸಿಗಂಗಿಲ್ಲ. ಹೌದು, ಮೇವು ಸಿಗಲ್ದ ಅನ್ನೋದಾಗ ಏನಾಗುತ್ತೆ, ಈಗ ಹಸುಗಳ ಸಂಖ್ಯೆ ಆಟೋಮೆಟಿಕ್ ರೈತರ ಏನು ಮಾಡ್ತಾನೆ, ಇರೋ ಹಸುಗಳು ಮಾರ್ತಾನೆ. ಮಾರಿಬಿಟ್ಟು ಏನಾಗಿದೆ, ಆಟೋಮೆಟಿಕಲಿ ದನಗಳ ಸಂಖ್ಯೆ ಕಮ್ಮಿ ಆಗಿದೆ ಸರ್. ಆಮೇಲೆ ಕೆಲಸ ಮಾಡೋರು ಕಡಿಮೆ. ಈಗ ಹಸು ಇತ್ತು ಅಂದರೆ ಅದನ್ನು ಕಂಪಲ್ಸರಿ ಕೆಲಸ ಮಾಡಲೇಬೇಕು, ನಿರ್ವಹಣೆ ಮಾಡಬೇಕು. ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ, ಎಲ್ಲೂ ಹೋಗಕ್ಕೆ ಬರಲ್ಲ. ಒಬ್ಬ ಮನುಷ್ಯ ಒಂದು ಮನೇಲಿ ಜಾನುವಾರು ಇಟ್ಕೊಂಡಾನೆ ಅಂದರೆ ಅವ್ರು ಎಲ್ಲ ಕಂಪಲ್ಸರಿ ಇರಲೇಬೇಕು, ಯಾರಾದರೂ ಒಬ್ರು ಇರಲೇಬೇಕು. ಎಲ್ಲಿಗಾರು ಓದ್ವಿ ಬಂದರೆ ಅನ್ನಂಗೆ ಆಗಲ್ಲ. ಈಗಿನ ಕಾಲದಲ್ಲಿ ಎಲ್ಲರೂ ಆ ಕಡೆ ಕಡೆ ಹೋಗೋರಾಗಿರೋದ್ರಿಂದ ಸಹಜವಾಗಿ ಈಗ ನಿರ್ವಹಣೆ ಕಷ್ಟ, ಅದು ನೋಡ್ಕೊಳ್ಳೋದು ಕಷ್ಟ ಅನ್ನೋ ಉದ್ದೇಶಕ್ಕೆ ಜಾನುವಾರು ಸಾಕರ್ ಸಂಖ್ಯೆ ಕಮ್ಮಿ ಆಗಿದೆ. ಮೇಲಾಗಿ ಈಗಿನ ಕಾಲದಾಗ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಜಾನುವಾರುಗಳು ಅವಾಗ 10-15 ಸಾವಿರಕ್ಕೆ ಜೊತೆ ಸಿಗವು, ಅವತ್ತು ಸಿಗೋಂಥ 10-15 ಸಾವಿರ ರೂಪಾಯಿ ಎತ್ತುಗಳು ಇವತ್ತು 1.5 ಲಕ್ಷ 2 ಲಕ್ಷ ಅಂದ್ರೂ ಸಿಗೋದು ಕಷ್ಟ. ಕಷ್ಟ ಇದೆ, ಹಾಗಾಗಿ ಅವಕ್ಕೆ ಬಂಡವಾಳ ಹಾಕಿ ಅವನ್ನ ತಂದು ಮೇಂಟೈನ್ ಮಾಡೋದು ಕಷ್ಟ ಆಗಿರೋದ್ರಿಂದ ರೈತರುಗಳು ಯಾರು ಅದಕ್ಕೆ ಈಗ ಒಲವು ಕೊಡ್ತಾ ಇಲ್ಲ ಸರ್. ಮೇಲಾಗಿ ಇತ್ತೀಚೆಗೆ ಎಲ್ಲ ರೈತರು ವಾಣಿಜ್ಯ ಬೆಳೆಗಳ ಕಡೆ ಗಮನ. ಹೌದೌದು, ಕಂಪೋಸ್ ಎಲ್ಲ ಆಟೋಮೆಟಿಕ್ಲಿ ಎಲ್ಲ ವಾಣಿಜ್ಯ ಬೆಳೆಗಳಿಗೆ ಹೋಗ್ಬಿಟ್ಟಾರೆ ಸರ್. ಹೋಗ್ಬಿಡ್ತಾರೆ. ಈಗ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಈಗ ಮೆಕ್ಕೆಜೋಳ ಬಿಟ್ರೆ ಬೇರೆ ಕಡಲೆ ಹಾಕ್ತಾರೆ. ಕಡಲೆ ಹಾಕ್ತಾರೆ, ನೀರಾವರಿ ಇದ್ದಂತಾರಲ್ಲ ಅಡಿಕೆ ತೆಂಗು, ಅವರು ಆಟೋಮೆಟಿಕ್ಲಿ ಸರ್ ಅಡಿಗೆ ಯಾರು ನೀರಾವರಿ ಇತ್ತು ಅಂದ್ರು ಅವರು ಕಂಪಲ್ಸರಿ ಅಡಿಕೆ ಮಾಡೇ ಮಾಡ್ತಾರೆ ಸರ್. ಅಡಿಕೆಯಲ್ಲಿ ಬಾಳೆ ಹಾಕ್ತಾರೆ, ಪಪ್ಪಾಯ ಈ ತರ ಕಮರ್ಷಿಯಲ್ ಬೆಳೆಗಳಿಗೆ ಹೋಗ್ಬಿಡ್ತಾರೆ ಸರ್. ಮತ್ತೆ ಹೂಗಳು ಹಾಕೋದು, ಅವೆಲ್ಲ ಕಮರ್ಷಿಯಲ್ ಬೆಳೆ ಆಗ್ತಾವಲ್ಲ, ಹಾಗಾಗಿ ಅದಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ಹೋಗ್ಬಿಡ್ತಾರೆ. ಈ ಬೆಳೆಗಳು ಮಾಡೋರು ಕಡಿಮೆ ಕಡಿಮೆ ಆಗ್ಬಿಟ್ರೆ ಹುಲ್ ಸಿಗೋದಿಲ್ಲ ಜಾನುವಾರು ಸಾಕಾಣಿಕೆ ಮಾಡಿದ್ರೆ. ಹೌದೌದು, ಹೌದು ಸರ್. ಹಾಗಾಗಿ ಇವೆಲ್ಲ ಸಮಸ್ಯೆಯಿಂದ ಯಾವುದೇ ಒಬ್ರು ಇದ್ರ ತಾಳ್ರಿ, ಅವನಿಗೆ ಬೋರ್ಗೆ ಬೋರ್ ಕೊರ್ಸಿರು ನೀರು ಬಿತ್ತು ಅಂತ ಆಟೋಮೆಟಿಕ್ಲಿ ಅವ್ರು ಹಾಕೋದೇ ಅಡಿಕೆ ಸರ್. ಅಡಿಕೆ ಯಾವ ಬೆಳಿಗೂ ಅವರು ಮನಸ್ಸು ಕೊಡೋದಿಲ್ಲ, ಅದ್ರ ಜೊತೆಯಲ್ಲಿ ಇಂಟರ್ ಕ್ರಾಪ್ ಅಂತ ಮಾಡ್ತಾರೆ. ಬೇಕಿದ್ರೆ ಪಪ್ಪ ಇರ್ಬೋದು, ಸುಗಂಧ ರಾಜು ಇರ್ಬೋದು, ಬೇರೆ ಬೇರೆ ಬಾಳೆ ಯಾವ್ದು ಅನುಕೂಲ ಆಗುತ್ತೋ ಅವ್ನು ಮಾಡ್ಕೊಂಡು ಹೋಗ್ತಾರೆ ಸರ್. ಹಾಗಾಗಿ ಏನಾಗುತ್ತೆ, ಈ ಬೆಳೆಗಳು ಇಲ್ದಂಗೆ ಆಗ್ತವೆ. ಈಗ ಎಡೆ ಕುಂಟೆ ಹೊಡೆದು ಕಳೆ ತೆಗೆದ ನಂತರ ಏನಾದ್ರೂ ಮೇಲ್ಗೊಬ್ಬರ ಕೊಡ್ತಾರ ಮೆಕ್ಕೆಜೋಳಕ್ಕೆ? ಹೌದು ಸರ್, ಕೊಡ್ತೀವಿ ಸರ್. ಯಾಕಂದ್ರೆ ಯೂರಿಯಾ ಕೊಡ್ತೀವಿ ಸರ್, ಒಂದ್ ಸಲ ಯೂರಿಯಾ ಕೊಡ್ತೀವಿ. ಯೂರಿಯಾ ಕೊಡ್ತೀವಿ. ಹೌದೌದು, ಅದು ಸ್ವಲ್ಪ ಫಲವತ್ತಾಗಿ ಚೆನ್ನಾಗಿ ಕಾಳು ಬರಲಿ ಅನ್ನೋ ಉದ್ದೇಶಕ್ಕೆ ಯೂರಿಯಾ ಕೊಡ್ತೀವಿ, ಬೆಳೆ ಚೆನ್ನಾಗಿ ಬೆಳಿಲಿ ಅನ್ನೋ ಉದ್ದೇಶಕ್ಕೆ ಕೊಡ್ತೀವಿ ಸರ್. ಈಗ ಇತ್ತೀಚೆಗೆ ಯಾವುದೇ ಬೆಳೆಗಳನ್ನ ಬೆಳೆಯಕ್ಕೆ ಹೋದ್ರು ರೈತರಿಗೆ ಈ ರೋಗ ಮತ್ತು ಕೀಟದ ಬಗ್ಗೆ ಕಂಡು ಬರುತ್ತೆ. ಮುಖ್ಯವಾಗಿ ಮೆಕ್ಕೆಜೋಳಕ್ಕೆ ಯಾವ ತರ ಕೀಟ ಮತ್ತು ಅದೇ ಮಿಡತೆ ಹುಳು ಕಾಟ ಅಂತ ಹಿಂದ್ ಬರ್ತಾಯಿತ್ತು, ಇತ್ತೀಚೆಗೆ ಅಂತೂ ಇಲ್ಲ. ಆಮೇಲೆ ಜೊತೆಯಲ್ಲಿ ಸುಳಿ ರೋಗ ಏನಾರ ಬೆಂಕಿ ರೋಗ ಈ ತರ ಬಂದ್ರೆ ಸೀದಾ ಔಷಧಿ ಗೊಬ್ಬರ ತರ ಅಂಗಡಿ ಹೋಗಿ ಕೇಳಿದಾಗ ಅವರೇ ಹೇಳ್ತಾರೆ ಸರ್. ಇಲ್ಲ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರು ಮಾಹಿತಿ ಕೊಡ್ತಾರೆ, ಇಂಥದೇ ಔಷಧಿ ತಂದು ನೀವು ಸಿಂಪಡಿಸಿ ಅಂತ. ಒಂದು ವೇಳೆ ಹೋಗಕ್ಕಾಗಲ್ಲ ಅಂದಾಗ ಏನು ಮಾಡ್ತೀವಿ, ಗೊಬ್ಬರ ಹೇಳ್ತಾ ಅಂತೀವಿ, ಆವಾಗ ಅಂಗಡಿಗೆ ಹೋಗಿದ ತಕ್ಷಣ ಅವರೇ ಇಂಥ ಔಷಧಿ ತಗೊಂಡು ಈ ರೀತಿ ಸ್ಪ್ರೇ ಮಾಡಿ ಇಷ್ಟು ಪ್ರಮಾಣದಲ್ಲಿ ನೀರು ಹಾಕಿ ಇಷ್ಟು ಲೀಟ್ರ್ ಇರಲಿ ಎಲ್ಲ ಅವರು ಕ್ಲೀನಾಗಿ ಒಂದು ಕ್ಯಾನ್ನಲ್ಲಿ ಹಿಂಗೆ ಮಾಡಿ ಅಂತ ಹೇಳ್ಕೊಳ್ಳ ಸರ್, ಅದೇ ಪ್ರಕಾರ ನಾವು ಸಿಂಪಡಣೆ ಮಾಡ್ತೀವಿ ಮಾಡ್ತಾರೆ. ಈಗ ಮೆಕ್ಕೆಜೋಳ ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳು ಅವಧಿ ಬೇಕಾಗುತ್ತೆ? ನಾಲ್ಕು ವರ್ತಿಂಗಳಾಗುತ್ತೆ ಬಂದ್ಬಿಡುತ್ತೆ. ಹೌದು, ಈ ಒಕ್ಕಣೆ ಕಟಾವು ಅಂದ್ರೆ ಯಾವ ರೀತಿ ಮಾಡ್ತೀರ? ನಾವು ಮಾಡೋದು ಅಂದ್ರೆ ಸರ್, ಪೂರ್ತಿ ತೆನೆ ಒಣಗಿ ಬಿಟ್ಬಿಡ್ತೀವಿ ಗಿಡದಲ್ಲೇ. ಆ ಗಿಡ ಪೂರ್ತಿ ಒಣಗಿ ತೆನೆನೂ ಪೂರ್ತಿ ಒಣಗಿದ ಮೇಲೆ ಆ ತೆನೆ ಒಂದು ಮುರ್ಕೊಂಡು ಇನ್ನು ಉಳಿಕೆದ ಗಿಡ ನಾಗೇ ಬಿಡ್ತೀವಿ. ಅವನ್ನೆಲ್ಲ ತೆನೆ ಎಲ್ಲ ಒಂದು ಕಡೆಗೆ ಹಾಕೊಂತೀವಿ ಸರ್. ಹಾಕೊಂಡು ಅಷ್ಟು ದಿವಸ ಒಣಗಾಕ್ಬಿಡ್ತೀವಿ, ಒಂದು 15 ದಿವಸ ತಿಂಗಳು ಇನ್ನು ಒಣಗಾಕ್ಬಿಟ್ಮೇಲೆ ಆಮೇಲೆ ಟ್ಯಾಕ್ಟ್ರಿಂದ ಮಿಷಿನ್ ತರಿಸಿ ಅವನ್ ಮೆಕ್ಕೆಜೋಳನ ಸಪ್ರೇಟ್ ಮಾಡಿ ಆಮೇಲೆ ಮಾರ್ಕೆಟಿಗೆ ರೇಟ್ ಬಂದಾಗ ಮಾರ್ಕೆಟಿಗೆ ಕೊಡ್ತಾರೆ. ಇದು ಸೆಪ್ಪೆ ಎಲ್ಲ ಏನು ಮಾಡ್ತೀರ? ಸೆಪ್ಪೆ ಎಲ್ಲ ಏನು ಮಾಡಿದ್ವಿ, ನಾವು ಒಣಗಿ ಸೆಪ್ಪೆಗಿರೋದ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸುವಿಗೆ ನಾವು ಕಟ್ ಮಾಡಿ ಇಟ್ಕೊಳೋದೈತೆ. ಹಸು ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ಅಲ್ಲೇ ಟ್ಯಾಕ್ಟ್ರಿ ಹಚ್ಚಿ ಎಲ್ಲ ಜಮೀನಿಗೆ ಗೊಬ್ಬರ ಮಾಡ್ಬಿಡ್ತೀವಿ. ಗೊಬ್ಬರ ಮಾಡ್ತೀವಿ, ಬಾಂಡ್ಲಿ ಒಡಿಸೋದು, ರೋಟರಿ ಎಲ್ಲ ಅದನ್ನೆಲ್ಲ ಸೀಲೆ ಕಟ್ ಮಾಡಿ ಹಾಕ್ಬಿಡುತ್ತೆ ಸರ್. ಅದೇ ಗೊಬ್ಬರ ಆಗುತ್ತೆ, ನೆಕ್ಸ್ಟ್ ಇಯರ್ ಹಾಕ ಗೊಬ್ಬರ ಅದೇ ಜಮೀನಿಗೆ ಆಗ್ಬಿಡುತ್ತೆ. ಅವಾಗ ನೆಕ್ಸ್ಟ್ ಇಯರ್ ಬರೀ ಮಣ್ಣು ಹೊಡೆಸಿರು ಸಾಕು, ಅದ್ರ ಮೇಲೆ ಕೊಟ್ಟಿಗೆ ಗೊಬ್ಬರ ಬೇಕು ಒಂದ್ಸಲ ಸರ್. ಇದೇ ಗೊಬ್ಬರ ಆಗಿರುತ್ತೆ, ಹೌದು. ಅವರಲ್ಲಿಗೆ ಚೆನ್ನಾಗಿ ಕೊಳತು ಬಿಡುತ್ತದು, ಮಳೆ ಬಂದು ಎಲ್ಲ ಆಗಿ 6-8 ತಿಂಗಳು ಚೆನ್ನಾಗಿ ಕೊಳತು ಬಿಡುತ್ತಲ್ಲ, ಹಾಗಾಗಿ ಅದೇ ಗೊಬ್ಬರ ಬೇಕಾದಷ್ಟು ಆಗ್ಬಿಡುತ್ತೆ. ನೀವೆಲ್ಲ ಈ ತರ ಗೊಬ್ಬರ ಮಾಡ್ತೀವಿ ಅಂತಂದ್ರೆ ಸಪ್ಪೆ ಕೊಯ್ಕೊಳ್ಳೋದಿಲ್ಲ ಅಂತ, ನೀವೇನು ಯಾವುದೇ ಜಾನುವಾರುಗಳ ಸಾಕಾಣಿಕೆ ಮಾಡಿಲ್ಲ? ಇಲ್ಲ ಸರ್, ನಾವು ಆಗಲ್ಲ ಸರ್, ಹಂಗಾಗಿ ಮಾಡಕ್ ಹೋಗಿ ಸರ್. ಒಕ್ಕಣೆ ಎಲ್ಲ ಕೆಲವು ರೈತರು ಏನ್ ಮಾಡ್ತಾರ ಅಂತಂದ್ಬಿಟ್ರೆ ಈ ತೆನೆ ಎಲ್ಲ ಮುರಿದ್ಬಿಟ್ಟು ಒಂದ್ ಕಣದಲ್ಲಿ ಹಾಕ್ಬಿಟ್ಟು ಬಹಳ ದಿವಸ ಈ ಬಿಸಿಲಿಗೂ ಮಳೆಗೂ ಎಲ್ಲ ನೆಂದು ಫಂಗಸ್ ಬರೋ ಸಾಧ್ಯತೆ ಇರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ಶೇಖರಣೆ ಮಾಡಿ ಕಾಪಾಡಬೇಕು. ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ನಂತರ ಮಿಷಿನ್ಗೆ ಹಾಕಿಸಿ ಒಕ್ಕಣೆ ಮಾಡ್ಬೇಕಾಗತ್ತೆ. ನೀವೆಲ್ಲ ಯಾವ ರೀತಿ ಮಾಡ್ತೀರ? ನಾವು ಏನಾಗುತ್ತೆ, ಮಳೆ ಲಾಸ್ಟಿಗೆ ತೆನೆ ಎಲ್ಲ ಕಾಳುಗಟ್ಟಿದ್ಮೇಲೆ ಮಳೆ ಬರ್ತದೆ. ಮಳೆ ಬಂದಾಗ ಹಸಿದು ಹಾಗೆ ಆಗ್ತಾಗ ಫಂಗಸ್ ಬರೋ ಚಾನ್ಸಸ್ ಇದೆ. ಫಂಗಸ್ ಬಂದಾಗ ಅದು ತೂಕ ಇಳುವರಿ ತೂಕ ಬರಲ್ಲ, ಏನಿಲ್ಲ, ರೇಟ್ ಆಟೋಮೆಟಿಕ್ಲಿ ಡೌನ್ ಆಗುತ್ತೆ, ಕಲರ್ ಎಲ್ಲ ಡಿಮ್ ಆಗುತ್ತೆ, ಕಲರ್ ಡಿಮ್ ಆಗುತ್ತೆ, ತೂಕ ಕಮ್ಮಿ ಆಗುತ್ತೆ. ಅದಕ್ಕೆ ಅದು ಯಾವುದೋ ಬರದಂಗೆ ನಾವು ಕ್ಲೀನಾಗಿ ಮಳೆಗೆ ತೆನೆ ಸಿಗದಂಗೆ ಅದು ಕ್ಲೀನಾಗಿ ಒಜ್ಜಿ ವ್ಯವಸ್ಥೆ ಮಾಡಿ ನೀರು ಬೀಳ್ದಂಗೆ ಇಡಿ, ಶೇಖರಣೆ ಆಗದಂಗೆ ಇಡ್ಕೊಂಡು ಬಿಸಿಲು ಬಿದ್ದಾಗ ಒಣಗಿಸಿ ಚೆನ್ನಾಗಿ ಒಣಗಿದ ಮೇಲೆ ಏನಾಗುತ್ತೆ, ಒಳ್ಳೆ ಕಾಳು ಗಟ್ಟಿ ಇರ್ತದೆ. ಒಳ್ಳೆ ರೇಟ್ ಬಂದಾಗ ಆ ಟೈಮಲ್ಲಿ ನಾವು ಮಾರಕ್ಕೆ ಅನುಕೂಲ ಆಗುತ್ತೆ. ಮಳೆಗೆ ಸಿಗಬಾರ್ದಷ್ಟೇ, ತೆನೆ ಆದ್ಮೇಲೆ ತೆನೆ ಒಣಗಿದ ಮೇಲೆ ಮಳೆಗೆ ಸಿಗಬಾರ್ದಷ್ಟೇ. ನಾವು ಎಷ್ಟು ಕಷ್ಟಪಟ್ಟು ಬೆಳೆದಿರ್ತೀವೋ ಅದನ್ನಷ್ಟೇ ಕ್ಲೀನ್ ಮಾಡಬೇಕು. ಜೋಪಾನ ಮಾಡಿ ನಾವು ಇದು ಮಾಡಿದಾಗ ಅದಕ್ಕೆ ಬೆಲೆ ಸಿಗುತ್ತೆ, ಬೆಲೆ ಸಿಗುತ್ತೆ. ಇನ್ನು ಇಷ್ಟೆಲ್ಲ ಚೆನ್ನಾಗಿ ಮಾಡಿದಾಗ ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ವರೆಗೆ ಇಳುವರಿ ಬರುತ್ತೆ? ಕಾಮನ್ ಆಗಿ 20-25 ಕ್ವಿಂಟಲ್ ಬರ್ತದೆ ಸರ್. ಕ್ಲೀನಾಗಿ ಮಳೆ ಬಂತು ಅಂದ್ರೆ, ಆಯಾ ಸರಿಯಾದ ಟೈಮಿಗೆ ಮಳೆ ಬಂತು ಅಂದ್ರೆ 25 ಕ್ವಿಂಟಲ್ ಕಣ್ಣು ಮುಚ್ಕೊಂಡ್ ಬರುತ್ತೆ ಸರ್. ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಸರ್. ಯಾವ ವರ್ಷನಾದ್ರೂ ರೋಗ ಬಿದ್ದು ಅಥವಾ ಮಳೆ ಜಾಸ್ತಿ ಆಗಿ ಕಡಿಮೆ ಆಗಿ ಲಾಸ್ ಆಗಿರೋದು? ಆಗಿದೆ ಸರ್. ಅವು ಏನಾಗ್ತವೆ, ಹೆಚ್ಚು ಮಳೆ ಆದಾಗ ಗಿಡಗಳಿಗೆ ಸಣ್ಣ ಸಸಿ ಇರ್ತವೆ, ಶೀತ ಆಗಿ ಹೋಗ್ಬಿಡ್ತಾವ ಸರ್. ಅದು ಪೂರ್ತಿ ಲಾಸ್ ಯಾವಾಗ ಅದನ್ನು ಪೂರ್ತಿ ಅಳಿಸಿ ಬೇರೆ ಬೆಳೆ ಹಾಕ್ಲೇಬೇಕಾಗತ್ತೆ ಆ ಟೈಮಲ್ಲಿ. ಆಟೋಮೆಟಿಕ್ ಆಗಿ ನಾವು ಉಳ್ಳಿನೋ ಕಡ್ಲೆನೋ ಹೆಸರು ಏನೋ ಒಂದು ಹಾಕ್ಲೇಬೇಕಾಗತ್ತೆ ಆ ಟೈಮಲ್ಲಿ. ಬೇಗ ಅದು ಅವಕ್ಕೆ ಬೇಗ ಬರೋಂಥ ಬೆಳೆ ಹಾಕ್ಬೇಕಾ ಸರ್. ಈಗ ಈ ಥರ 20-25 ಕ್ವಿಂಟಲ್ ಚೆನ್ನಾಗಿ ಮಳೆ ಬಂದರೆ ಇಳುವರಿ ಬರ್ತಂದ್ರಲ್ಲ, ಇದನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ಇದೆಲ್ಲ ನಾವು APMCಗೆ ತಗೊಂಡೋಗ್ತೀವಿ ಸರ್. APMC ಮಾರ್ಕೆಟ್? ಹೌದು ಹೌದು. ಈಗ ಕೆಲವು ರೈತರು APMC ಮಾರ್ಕೆಟ್ಗೆ ತಗೊಂಡೋಗೋದೆಲ್ಲ ತುಂಬಾ ಜಾಸ್ತಿ ಖರ್ಚು ಬರುತ್ತೆ, ಅಲ್ಲೆಲ್ಲ ದಳ್ಳಾಳಿ ಆಮೇಲೆ ಹಾಕೊಂಡೋಗೋದೆಲ್ಲ ಖರ್ಚು ಬಂದಿರತಕ್ಕಂಥ ವ್ಯಾಪಾರಸ್ಥರಿಗೆ ಮಾರಾಟ ಮಾಡ್ತಾರೆ. ನೀವು ಯಾವ ಥರ ಮಾಡ್ತೀರಿ? ಈಗ ಏನಾಗುತ್ತೆ ಅಂದ್ರೆ ಸರ್, ಅಲ್ಲಿ ಊರಲ್ಲೇ ಬಂದು ನಾವಿರತೆಗೆ ಬಂದು ತಗೊಂಡೋಗ್ತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ವಿಂಟಲ್ಗೆ 2 ಕೆಜಿ ಹಂಗೆ ಅವರು ತಗೊಂತಾರೆ. ಕೆಲವೊಂದು ಸಂದರ್ಭದಲ್ಲಿ ತೂಕ ತಗೋ ವೇರಿಯೇಷನ್ ಆಗುತ್ತೆ. ಸಹಜವಾಗಿ ರೈತರಿಗೆ ಗೊತ್ತಾಗಲ್ಲ, ಅವ್ರೇನು ಬಂದಿರ್ತಾರೋ ಇವರು ಅಮಾಲರು, ಅವರು ತೂಕದಲ್ಲೂ ವೇರಿಯೇಷನ್ ಆಗೋ ಚಾನ್ಸಸ್ ಇದೆ ಸರ್. ಅಲ್ಲಿ ಆಲ್ಮೋಸ್ಟ್ ಅಲ್ಲ ಜಾಸ್ತಿ, ಏನು ನಾವು 2 ಕೆಜಿ ಅಂತೀವೋ 5 ಕೆಜಿ ಹೋಗಿರುತ್ತೆ. ಗೊತ್ತಾಗಲ್ಲ ಯಾರಿ ನಮಗೆ, ಇದ್ರಿ ನಿಂತಿದ್ರು ಗೊತ್ತಲ್ಲ ಕರೆಕ್ಟ್ ತೂಕ ಮಾಡ್ತಾರೆ ಅನ್ನಂಗಾಗುತ್ತೆ. ಆದ್ರೆ ಅದರಲ್ಲಿ ಆ ಥರ ತಗೊಂಡೋಗಿ ಬರ್ರೆ ಕೆಲವರು ಇದಾರೆ ಒಳ್ಳೆರಿ, ನಾವು ಇಲ್ಲ ಅನ್ನಲ್ಲ, ಕರೆಕ್ಟ್ ಪ್ರಾಮಾಣಿಕವಾಗಿ ಮಾಡೋರಿದ್ರೆ. ಆದ್ರೆ ಇನ್ನೊಂದು ಟೈಮ್ APMCಗೆ ಯಾಕೆ ಹೋಗ್ತೀವಿ ಅಂತಂದ್ರೆ, ನಮಗೆ ಈಗ ಟ್ಯಾಕ್ಟ್ರಿಗೂ ಈಗ ಕೆಲಸ ಮಾಡ್ಸೋಕ್ಕಿದ್ ಬಡ್ದಾಗ ದುಡ್ಡುಗಳು ಬೇಕು, ಅವ್ರ ದುಡ್ಡು ಇಸ್ಕೊಂಡಿರ್ತೀವಿ, ಬೀಜ ಇಸ್ಕೊಂಡಿರ್ತೀವಿ, ಆಮೇಲೆ ಔಷಧಿಗೆ ದುಡ್ಡು ಇಸ್ಕೊಂಡು, ಹಿಂಗೆಲ್ಲ ನಮಗೆ ಸಹಕಾರ ಇರೋದ್ರಿಂದ ಅದೇ ದಲ್ಲಾಳಿ ಅಂಗಡಿಗೆ ನಾವು ಹೋಗ್ಬಿಡೋಕೆ. ಯಾಕೆ ಈ ವರ್ಷ ಬಿಟ್ಟರೆ ಒಂದು ವರ್ಷ ದುಡ್ಡು ಕೊಡ್ತಾರೆ. ಹೌದು, ಈ ವರ್ಷ ನಾವು ಬೆಳೆ ಬಿಡಲಿಲ್ಲ ಅಂದರೆ ನಾವು ಮುಂದಿನ ವರ್ಷದಿಂದ ದುಡ್ಡು ಇಟ್ಟಿಲ್ಲ ಅವ್ರ ಕಡೆಯಿಂದ ನಮಗೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದ ಮೋಸ, ಈ ತೂಕದಲ್ಲಿ ಮೋಸ ಅದು ಇದಿರಲ್ಲ. ಅಲ್ಲಿ ಸಾಕಷ್ಟು ವ್ಯಾಪಾರಸ್ಥರು ಬಂದಿರ್ತಾರೆ, ಅಲ್ಲಿ ರೇಟ್ ವೇರಿಯೇಷನ್ ಆಗ್ತವೆ, 100-200 ರೂಪಾಯಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಒಂದೊಂದ್ಸಲ. ಹಾಗಾದಾಗ ಅದು ಅನುಕೂಲ ಆಗುತ್ತೆ ನಮಗೇನು. ಇಲ್ಲಿಂದ ಅಲ್ಲಿ ತಗೊಂಡೋಗೋ ಟ್ರಾನ್ಸ್ಪೋರ್ಟೇಷನು ಸ್ವಲ್ಪ ಮೈ ಮೇಲೆ ಬಿಡ್ಬೋದು, ಬಿಟ್ಟರೆ ಇನ್ನೇನಿಲ್ಲ. ಅಲ್ಲೇ 100-200 ಜಾಸ್ತಿ ಆದರೆ ಅದಕ್ಕಿಂತ ಡಬಲ್ ಬಂದಂಗೆ ಆಗುತ್ತೆ, ತೂಕನೂ ಕಮ್ಮಿ ಆಗುತ್ತೆ ಅಲ್ಲಿ ನಮಗೆ. ಯಾಕಂದ್ರೆ ಇಲ್ಲಿಂದ ಮೋಸ ಆಗೋಂಥದ್ದು ಯಾವುದು ಇರೋದಿಲ್ಲ ಅನ್ನೋ ಉದ್ದೇಶ ಸರ್. ಅಲ್ಲಿ ನಿಖರವಾದ ತೂಕ ಇರುತ್ತೆ, ಎಲೆಕ್ಟ್ರಾನಿಕ್ ತೂಕ ಇರುತ್ತೆ, ಯಾವುದೇ ತರ ಮೋಸ ಆಗಲ್ಲ, ಯಾವುದೇ ರೀತಿ ಮೋಸ ಆಗಲ್ಲ. ಹಾಗಾಗಿ ಏನ್ ರೇಟ್ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ? ಈಗ ಸರ್ ಈಗ 2,750-800 ಸಿಗ್ತಾ ಇದೆ ಸರ್. ಈ ರೇಟ್ ಸಿಕ್ಕ ಒಳ್ಳೆ ಅಲ್ಲ, ರೈತರಿಗೆ ಬೇಕು. ಯಾಕಂದ್ರೆ 3,000-3,500 ಸಿಕ್ಕ ಇನ್ನೂ ಉತ್ತಮನೇ. ಹೌದು, ಯಾಕಂದ್ರೆ ನೋಡಿ, ಇದೇ ಒಂದು 10 ವರ್ಷದಿಂದ ಇದೇ ಮೆಕ್ಕೆಜೋಳನೆ ಬರೀ 500-600 ರೂಪಾಯಿ ಕ್ವಿಂಟಲ್ ಇತ್ತು. ಯಾವಾಗ ಬೆಳೆಯರ್ ಕಮ್ಮಿ ಆದರೂ ಆಟೋಮೆಟಿಕ್ಗೆ 2,500 ಬಂದಿದೆ. ಈಗ ಜನ ಏನಾಗುತ್ತೆ ಕಮರ್ಷಿಯಲ್ ನೋಡಿ, ರೇಟ್ ಜಾಸ್ತಿ ಅಂಥದ್ದೇ ಬೆಳೆ ಜಾಸ್ತಿ ಮಾಡ್ತಾರೆ. ಆ ಉದ್ದೇಶಕ್ಕೆ 3,000-3,500 ಸಿಕ್ಕರೆ ಇನ್ನೂ ಉತ್ತಮನೇ ಸರ್. ಅಂದರೆ ಆ ರೇಟ್ ಯಾವಾಗೂ ಇರಲ್ಲಲ್ಲ, ಹಾಗಾಗಿ ಆ ಸಮಸ್ಯೆ ರೈತರಿಗೆ. ಒಂದೊಳ್ಳೆ ರೇಟ್ ಫಿಕ್ಸ್ ಆಗ್ಬಿಡ್ತಂದ್ರೆ ಒಂದು ಅನುಕೂಲ ಆಗುತ್ತೆ ಸರ್. ಇತ್ತೀಚೆಗೆಲ್ಲ ಈ ಸರ್ಕಾರ ಒಂದು ಖರೀದಿ ಕೇಂದ್ರ ತೆರೆದ್ಬಿಟ್ಟು ರೈತರಿಂದ ಮೆಕ್ಕೆಜೋಳ, ತೊಗರಿ ಇದನ್ನೆಲ್ಲ ತಗೊಳತ್ತೆ. ಅಲ್ಲಿ ಖರೀದಿ ಕೇಂದ್ರದಲ್ಲಿ ಏನು ಮಾರಾಟ ಮಾಡಲ್ವಾ ನೀವು? ಅಲ್ಲಿ ಏನಂದ್ರೆ ಸರ್, ಎಲ್ಲೂ ಸಾಲದಾಯ ಮಾಡ್ದಂಗಿದ್ರೆ ನೆರವಾಗಿ ಕೊಡಬಹುದು ಸರ್. ಈಗ ನಮಗೂ ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಅದು ಗೌರ್ಮೆಂಟ್ ಇಂದ ಖರೀದಿ ಕೇಂದ್ರ ಕೊಟ್ಟ ಮೇಲೆ ಒಂದ್ ತಿಂಗಳಾದ್ರೂ ದುಡ್ಡು ಬಂದ್ರೆ ನಾನು ತಡ್ಕೊಂತಿಂತ ಒಂದು ಇದ್ದಿದ್ರೆ ಅದು ಕೊಡಬಹುದು ಸರ್. ಅದು ಕೊಡೋದ್ರಿಂದ ಯಾವುದೇ ರೀತಿಯಾದ ಮೋಸ ಇಲ್ಲ ಸರ್. ಆದ್ರೇನು ನಮ್ಮಲ್ಲಿ ಆ ಕೆಪಾಸಿಟಿ ಇದ್ರೆ ಮಾತ್ರ ನಾವು ಅಲ್ಲಿ ಬಿಡಬಹುದು ಸರ್. ನಾವು ಅಲ್ಲಿಗೆ ಅಲ್ಲಿಂದ ದುಡ್ಡು ಬರೋವರೆಗೂ ನಾವು ಮೇಂಟೈನ್ ಮಾಡ್ಕೊಂಡು ಹೋಗುವಂತ ಕೆಪಬಿಲಿಟಿ ನಮಗಿರ್ಬೇಕು ಸರ್. ಅಂದ್ರೆ ಖರೀದಿ ಕೇಂದ್ರದಲ್ಲಿ ತೂಕ ಆದ ತಕ್ಷಣ ದುಡ್ಡು ಕೊಡೋದಿಲ್ಲ, ದುಡ್ಡು ಕೊಡಲ್ಲ ಸರ್. ದುಡ್ಡು ಕೊಡಲ್ಲ, ನಿಮ್ಮವೆಲ್ಲ ಪಾಣಿ ಅವನ್ನೆಲ್ಲ ತೂರಿಸಿ ಗುಣಮಟ್ಟದ ಒಂದು ಮಾಲ್ ಇದ್ರೆ ಮಾತ್ರ ಒಳ್ಳೆ ಬೆಲೆ ಬೆಲೆ ಸಿಗುತ್ತೆ. ಹೌದು, ಆಮೇಲೆ ಅಲ್ಲಿ ಕಾಯ್ಬೇಕು ಅಂತ, ಒಂದು ತಿಂಗಳು ಕಾಯ್ಬೇಕು ಇಲ್ಲಿ ಎ ಪಿ ಎಂ ಸಿ ಇಲ್ಲಿ ಊರ ಬಂತ, ಇಲ್ಲೇನು ಕಾಯ ಅವಶ್ಯಕತೆ ಇರಲ್ಲ, ಅವಾಗಿಂದ ಅವಾಗ ಲೆಕ್ಕ ಆಗುತ್ತೆ, ಅವತ್ತಿಂದ ಅವತ್ತೇ ಪಟ್ಟಿ ಮಾಡಿ ಪೇಮೆಂಟ್ ಮಾಡ್ಬಿಡ್ತಾರೆ. ಹಾಗಾಗಿ ಈಗ ಬೇರೆ ಏನೇನೋ ಕೊಡಬಿರ್ತಲ್ಲ ಅವಕ್ಕೆಲ್ಲ ರೈತರಿಗೆ ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ. ಲೇಟ್ ಆದ್ರೆ ರೈತರಿಗೆ ಜನ ಗಂಟು ಬೀಳ್ತಾರೆ, ಇದು ಪ್ರಾಬ್ಲಮ್ ಸರ್. ಅದರಿಂದ ಒಟ್ಟಾರೆಯಾಗಿ ನಮಗೆ ಈ ಮೆಕ್ಕೆಜೋಳದಲ್ಲಿ ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ, ಖರ್ಚೆಲ್ಲ ಹೋಗಿ ಎಷ್ಟು ಉಳಿತಾಯ ಆಗುತ್ತೆ ನಿಮಗೆ? ಈಗ ಚೆನ್ನಾಗೆ ನಾವು ಹೇಳ್ತೀವಲ್ಲ, ಒಂದು ಎಕರೆಗೆ ಈಗ 20-25 ಸಾವಿರ ಖರ್ಚು ಬರುತ್ತೆ. ಈಗ ಅಲ್ಲಿಗೆ ಒಂದು ಒಳ್ಳೆ ಚೆನ್ನಾಗಿ ಮಳೆ ಬೆಳೆ ಆಯಿತು, 50,000 ಅದು ನಮಗೆ ಬಂತು, ನಮಗೆ ಒಂದು ಎಕರೆಯಿಂದ ಅಂದಾಗ 25,000 ಖರ್ಚು, 25,000 ಲಾಭದಲ್ಲಿ ಇರ್ತೀವಿ. ಹೌದು, ಒಟ್ಟಾರೆಯಾಗಿ ಮೆಕ್ಕೆಜೋಳದ ಬೆಳೆ ಲಾಭದಾಯಕ ಅಂತೀರ? ಎಲ್ಲ ಬೆಳೆನೂ ಲಾಭದಾಯಕ ಸರ್, ಭಗವಂತ ಕಂಡುಬಿಡ್ಬೇಕು, ಟೈಮ್ ಟು ಟೈಮ್ ಮಳೆ ಆಗ್ಬೇಕು. ಯಾಕಂದ್ರೆ ಇವತ್ತು ರಾಗಿನೂ ಏನು ರೇಟ್ ಕಮ್ಮಿ ಇಲ್ಲ, ಬೆಳೆಯರ್ ಕಮ್ಮಿ, ಕೂಲರ್ ಸಿಗರ್ ಜಾಸ್ತಿ ಅನ್ನೋ ಉದ್ದೇಶಕ್ಕೆ ಇಲ್ಲ ಅಷ್ಟೇ. ಈಗ ಯಾವ್ದು ಬೆಳೆದ್ರು ಬೆಲೆ ಇದೆ, ಹಿಂದೆ ಕಮ್ಮಿ ಇದ್ದು ರೇಟ್ ಇಲ್ಲ, ಇವೆಲ್ಲ ನಮಗೆ ರಾಗಿ ಜೋಳ ಇವೆಲ್ಲ ಕಮ್ಮಿ ಇದ್ವು ಸರ್, ಈಗ ಎಲ್ಲವೂ ರೇಟ್ ಇದಾವೆ ಸರ್. ಯಾವ ಬೆಳೆದ್ರು ಕಮ್ಮಿ ಇಲ್ಲ, ಅಂದ್ರೆ ಏನು ಲೇಬರ್ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ ಮೆಕ್ಕೆಜೋಳ ಆಯ್ಕೆ ಮಾಡ್ಕೋಣ ಸರ್, ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ. ಈಗ ಒಂದು ವರ್ಷ ಮಳೆ ಬಂದು ಲಾಸ್ ಆಗುತ್ತೆ, ಒಂದು ವರ್ಷ ಲಾಭ ಬರುತ್ತೆ, ಅಲ್ಪಾವಧಿ ಬೆಳೆಗಳು ಈ ಖುಷ್ಕಿ ಜಮೀನಲ್ಲಿ, ಈ ನೀರಾವರಿ ಮಾಡ್ಬೇಕಂತ ಏನು ಆಸಕ್ತಿ ಬರಲಿಲ್ಲ? ಒಬ್ಬಂಟಿಗರು ಇದೇ ಆಸೆ ಏನೋ ಇದೆ ಮುಂದೆ ಹಂಗಾಗಿ ಸರ್. ಅಂದ್ರೆ ಅವಾಗ ನಾವು ಹೇಳಲ್ವೇ ಸರ್, ರೈತರುಗಳದ್ ಹೆಂಗೆ ಅಂದ್ರೆ ನೀರು ಬಿತ್ತು ಅಂದ್ರೆ ಅಡಿಕೆ ಗಿಡನೇ ಹಾಕೋದು, ಅವಾಗ ಈ ಮೆಕ್ಕೆಜೋಳನು ಬೆಳೆಯಲ್ಲ, ಇದ್ರ ಕಡೆ ಗಮನ ಕೊಡಲ್ಲ ನಾವು, ಆಟೋಮೆಟಿಕಲ್ ಮೈಂಡಲ್ಲಿ ಬಂದ್ಬಿಡುತ್ತೆ. ಈಗ ಬೋರ್ ಕೊರೆಸಿನಿ, ನನಗೆ ಎಷ್ಟು ಪಾಯಿಂಟ್ ಇಷ್ಟು ನೀರು ಬಿದ್ದಿದೆ, 2-3 ಇಂಚು ನೀರು ಬಿದ್ದಿದೆ ಅಂತ ತಕ್ಷಣ ಆಟೋಮೆಟಿಕಲಿ ನಾವು ಡ್ರಿಪ್ ಮಾಡಿಸೋಣ, ಅದಕ್ಕೆ ಗಿಡ ಕುಂಡ್ರು ಸನ, ಜೊತೆಗೆ ಇಂಟರ್ಕ್ರಾಫ್ಟ್ ಏನಾರ ಮಾಡ್ಕೊಂಡು ಸ್ವಲ್ಪ ಆದಾಯ ಬರೋದ್ರೆ ಸಾಕು ಅಂತ. ಯಾಕೆ ಒಂದ್ಸಲ ನಾವು ಅಡಿಕೆ ಗಿಡ ಕುಂಡಿಸ ಅದು ಆದಾಯ ಬರೋವರೆಗೂ ಯಾವ ಆದಾಯ ಇರಲ್ಲ. ಇದೆಲ್ಲದೂ ಯೋಚನೆ ಮಾಡ್ಬೇಕು ಆಸೆ, ಹಾಗಾಗಿ ಅದು ಮೈಂಡಲ್ಲಿ ಇದೆ. ಮತ್ತೆ ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬು ಮಾಡ್ಬೇಕಪ್ಪ, ಹೈನುಗಾರಿಕೆ, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಅಂತೆಲ್ಲ ಹೇಳ್ತಿರ್ತಾರೆ ರೈತರು, ನೀವೇನಾದರೂ ಉಪಕಸಬುಗಳು ಅಳವಡಿಸ್ಕೊಂಡಿದ್ದೀರಾ? ಇಲ್ಲ ಸರ್, ಇನ್ನು ಆ ಥರ ಉಪಕಸಬುಗಳು ಯಾವ ಅಳವಡಿಸ್ಕೊಂಡಿಲ್ಲ. ಆದರೆ ನಾವು ಓದಲ್ಲೇ ಜಾಸ್ತಿ ಬಂದುಬಿಟ್ವಲ್ಲ, ಹಾಗಾಗಿ ಈಗ ಸ್ವಲ್ಪ ಅದು ಇದಕ್ಕೆ ಹೊಂದ್ಕೋಬೇಕು ಈಗ ನಾವು ಇನ್ನು. ಹೌದು, ಈಗ ಖುಷ್ಕಿ ಜಮೀನಾಗಿರೋದ್ರಿಂದ ನಿಮಗೆ ಒಂದು 4-5 ತಿಂಗಳು ಕೆಲಸ ಇರುತ್ತೆ, ಮತ್ತೆ ಕೆಲಸ ಇರಲ್ಲ, ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ? ಆ ಟೈಮಲ್ಲಿ ನಾವು ಈ ವ್ಯವಹಾರ ಪ್ರೈವೇಟ್ ವರ್ಕ್ಗಳು ಬಂದಾಗ ಹೋಗ್ತೀವಿ ಸರ್, ಮಾಡ್ತೀವಿ ಜಮೀನಲ್ಲಿ ಕೆಲಸ ಇಲ್ಲದಂತ ಸಂದರ್ಭದಲ್ಲಿ ಬೇರೆ ಕೆಲಸಗಳು ಕರೆದಾಗ ಹೋಗಿ ಮಾಡ್ಕೊಟ್ಟು ಬರ್ತೀವಿ ಸರ್, ಹಾಗೇನಿಲ್ಲ ಸರ್. ಅದರಿಂದ ಸ್ವಲ್ಪ ಆದಾಯ ಬರುತ್ತೆ, ಆ ಟೈಮಲ್ಲಿ ಆ ಫ್ರೀ ಟೈಮಲ್ಲಿ ಅದು ಮೇಂಟೈನ್ ಆಗ ಸರ್. ನೀವು ಇಷ್ಟೊಂದು ವಯಸ್ಸಾದ್ರೂ ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ದಾರೆ, ಈಗ ನೀವು ಹುಡುಗರೆಲ್ಲ ಕೃಷಿಯಿಂದ ಏನಂತ ಲಾಭ ಇಲ್ಲ ಅಂತ ಇಂದ ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀರ? ಈಗೆಲ್ಲ ಏನಾಗಿದೆ ಅಂದ್ರೆ ಸರ್, ಓದಿರ್ತಾರೆ, ಓದಿದ ತಕ್ಷಣ ಕೆಲಸ ನೋಡ್ತಾರೆ, ಯಾಕೆ ಓದೋವರಿಗೆ ಏನು ಕೆಲಸನೇ ಮಾಡಿರಲ್ಲ ಮುಂದೆ. ಏಕ್ತ ಓದಿ ಎಲ್ಲ ಆದ್ಮೇಲೆ ನಾನು ಓದಿ ಈ ಕೆಲಸ ಮಾಡಿದ್ರೆ ಯಾಕೆ ಓದ್ಬೇಕಾಗಿತ್ತು, ನಾನು ಎಸ್ ಎಲ್ ಸಿಗೆ ಬಿಡಿಸ್ಬೋದಾಗಿತ್ತಲ್ಲ, ಓಸಿ ವೇಸ್ಟ್ ಆಯ್ತಲ್ಲ, ನಾನು ಇಷ್ಟೆಲ್ಲ ಎಜುಕೇಷನ್ ಯಾಕೆ ಮಾಡಬೇಕಾಗಿತ್ತು ಅನ್ನೋ ಒಂದಿದು ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಸರ್ ಮಕ್ಕಳ ಮನಸ್ಸಲ್ಲಿ. ಹಾಗಾಗಿ ಏನಾಗುತ್ತೆ ಅಂದರೆ, ಈಗ ಕೆಲವೊಬ್ರು ಆಸಕ್ತಿ ಬರೋದು ಯಾವುದು, ಅಗ್ರಿಕಲ್ಚರ್ ಫೀಲ್ಡ್ ಓದಿದಂತರಿಗೆ ಆಸಕ್ತಿ ಇರುತ್ತೆ, ಇನ್ನು ಬೇರೆ ಫೀಲ್ಡಲ್ಲಿ ಓದಿರೋರಿಗೆ ಆಸಕ್ತಿ ಇರಲ್ಲ ಸರ್, ಅವರು ಓದಿದ್ರಲ್ಲಿ ಅದರಲ್ಲೇ ನಾವು ಮುಂದುವರಿಬೇಕು ಅಂತ ಆಸಕ್ತಿ ಇರುತ್ತೆ. ಎಲ್ಲಿ ಬಂದರೂ ಈಗ ರೈತ ಇಲ್ದಲೇ ಏನು ಮಾಡೋಕ್ಕಾಗಲ್ಲ, ರೈತ ಬೆಳೆದ್ರೆ ನಮಗೆ ಆಹಾರ ಎಲ್ಲ ಸಿಗೋ ಸರ್ ಊಟಕ್ಕೆ. ಹಾಗಾಗಿ ಅದ್ರ ಕಡೆ ಗಮನ ಕೊಡಿ, ಎಲ್ಲಿಗೆ ಹೋಗಿ ಎಷ್ಟೇ ದೂರ ಎಷ್ಟೇ ಬೇರೆ ಬೇರೆ ಕಡೆ ಬೇರೆ ದೇಶದಿಂದ ಹೋಗಿ ಬಂದರೂ ಇಲ್ಲಿ ಕೊನೆಗೆ ಎಲ್ಲಿಗೆ ರಿಟೈರ್ಡ್ ಆದಮೇಲೆ ಜಮೀನು ಮಾಡೋಕ್ಕೆ ಬರ್ತಾರೆ. ಹಾಗಾಗಿ ಈಗ ಗೊತ್ತಾದರೂ ಮುಂದಾದರೂ ಬಂದೇ ಬರ್ತಾರೆ ಸರ್. ಈ ಕಡೆ ಗಮನ ಇರೋದು ತುಂಬ ಒಳ್ಳೆಯದು, ಅದು ಈಗ ನಾವು ವ್ಯವಸಾಯ ಮಾಡಬೇಕು ಅನ್ನೋದ್ರ ಕಡೆಗೆ ಗಮನ ಇರಬೇಕು. ಈಗ ಸದ್ಯಕ್ಕೆ ಮಾಡೋಕ್ಕಾದ್ರೂ ಅದ್ರ ಕಡೆ ತಿಳ್ಕೊಳ ಆಸಕ್ತಿ ಇರ್ಬೇಕು ಸರ್. ಮುಖ್ಯವಾಗಿ ನಮ್ಮ ಯುವಕರಿಗೆ ಹೇಳ ಬಯಸೋದಿದ್ದೆ ಸರ್, ಈಗ ಮಾಡೋಕ್ಕಲ್ಲ, ಮುಂದೊಂದು ದಿವಸ ಮಾಡೋಕ್ಕೆ ಬಂದೇ ಬರ್ತೀರಾ, ಇದ್ರ ಕಡೆಗೆ ನಿಮಗೆ ಗಮನ ಇರಲಿ, ಅದನ್ನು ತಿಳ್ಕೊಳಕ್ಕಾರ ಪ್ರಯತ್ನ ಮಾಡಿ ಅಂತ ಹೇಳ್ತೀವಿ ಸರ್. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದೀರಾ, ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ? ಮನೆಯಲ್ಲಿ ಈಗ ನಾವು ಗಂಡ ಹೆಂಡತಿ ಇದ್ದೀವಿ, ಈಗ ನಮ್ಮ ಮಿಸಸ್ ಅಪ್ಪ ಅಮ್ಮ ಇದ್ದಾರೆ, ಎಲ್ಲ ಸಪೋರ್ಟ್ ಕೊಡ್ತಾರೆ ಸರ್ ನಮಗೆ. ಹಾಗಾಗಿ ಮಕ್ಕಳು ಇಬ್ರು ಇದ್ದಾರೆ, ಮಕ್ಕಳು ಓದ್ತಿದ್ದಾರೆ ಸರ್. ಹೌದೌದು, ಮುಂದೆ ಮಕ್ಕಳು ಏನಾದರೂ ಕೃಷಿಗೆ ಬದುಕಿಗೆ ತರಬೇಕನ್ನೋ ಆಸೆ ಇದೆಯಾ? ಅದೇ ಈಗ ನಾವು ಆಮೇಲೆ ಮುಂದೆ ಯೋಚನೆ ಮಾಡಿ ಮಕ್ಕಳಿಗೆ ಗಮನ ಕೊಡ್ರಿ ಅಂತ ಹೇಳ್ತೀವಲ್ಲ ಸರ್, ಈಗ ನಾವು ಮಾಡೋದು ನೋಡ್ತಾ ಇದ್ದಾಗ ಅವ್ರಿಗೂ ಆಸಕ್ತಿ ಬರುತ್ತೆ ಸರ್, ನಾವೇ ಮಾಡ್ದಂಗೆ ಇದ್ದಾಗ ಏನಾಗುತ್ತೆ ಅವ್ರಿಗೆ ಆಸಕ್ತಿ ಬರಲ್ಲ, ಇನ್ನು ನಾವೇನು ಕೆಲಸ ಮಾಡ್ತೀವಿ ಏನು ಬಿಡ್ತೀವಿ ನೋಡ್ತಾ ಇರ್ತಾರೆ, ಅದ್ರ ಕಡೆಗೆ ಈಗ ಜಮೀನಿಗೆ ಬರ್ತಾರೆ ನೋಡ್ತಾರೆ ಹೋಗ್ತಾ ಇರ್ತಾರೆ, ಅವ್ರಿಗೂ ಮೈಂಡಲ್ಲಿ ಇದ್ದೇ ಇರುತ್ತೆ ಸರ್, ಈ ನಾವು ಓದ್ಕಲ್ ಕವರೇ ಮಾಡೋದಲ್ಲ ಮುಂದೆ. ಹಾಗಾಗಿ ಸರ್ ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ಅಂದ್ಕೊಂಡು? ಸಂತೋಷ ಇದೆ ಸರ್, ಸಂತೋಷ ಇದೆ, ಈ ಮಳೆ ಬೆಳೆ ಚೆನ್ನಾಗಾದಾಗ ಸಂತೋಷ ಇದೆ, ಕೆಲವೊಂದು ಟೈಮ್ ಏನಕರ ವ್ಯವಸಾಯ ಮಾಡಿ ದುಃಖನ ಆಗದಂತ ಸಂದರ್ಭಗಳು ಅದಾವೆ, ಎರಡು ಇದಾವೆ ಸರ್, ಸಿಹಿ ಕಹಿ ಎರಡು ಇದಾವೆ ಇದರಲ್ಲಿ, ಎರಡು ಇದಾವೆ, ಯಾವಾಗೂ ಸಿಹಿಯಾಗಿರುತ್ತೆ ಅಂತ ಹೇಳಕ್ ಬರಲ್ಲ, ಎಲ್ಲವನ್ನು ಸರಿದು ಸಮಾನವಾಗಿ ತಗೊಂಡ್ಲೇಬೇಕಾಗತ್ತದ್ನಾವು, ಅದು ಯಾಕೆ ಬರುತ್ತೋ ಆ ರೀತಿ ಸ್ವೀಕರಿಸ್ಲೇಬೇಕಾಸ. ಗಂಗಾಧಾರಾಯ್ ಅವರ ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್, ನಿಮ್ಮ ಮೊಬೈಲ್ ನಂಬರ್ 8971 76 2882. ರೈತ ಬಂಧವರೇ, ಗಂಗಾಧರಯ್ಯ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 8971762882. ಬಹಳ ಸಂತೋಷ ಗಂಗಾಧರಯ್ಯ ಅವರೇ, ಇದುವರೆಗೂ ನಿಮ್ಮ ಈ ಮೆಕ್ಕೆಜೋಳದ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಮೆಕ್ಕೆಜೋಳ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗದ ಕೃಷಿಕ ಓ ಗಂಗಾಧರಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಜನಪದ ಗೀತೆಯೊಂದನ್ನ ಕೇಳೋಣ. ಬಾರಾಲ ಮುದ್ದು ಕೇಳಿ

ಎಷ್ಟೋ ಸಾರಿ ಏನಾಗುತ್ತೆ, ಮಾಹಿತಿಯ ಕೊರತೆಯಿಂದಾಗಿ ಅವರು ಪಕ್ಷಗಾರರು ಅಥವಾ ನೀವು ಕಕ್ಷಿಗಾರರು ಏನು ಮಾಡ್ತೀರಾ, ನಮ್ಮ ಪ್ರಕರಣದಲ್ಲಿ ಇದು ರಾಜಿ ಆಗುತ್ತೋ ಇಲ್ಲವೋ ಅನ್ನೋ ಸಂದೇಹ ನಿಮ್ಮಲ್ಲಿ ಇರ್ತದೆ, ಅದನ್ನು ಅಥವಾ ನಿಮ್ಮ ವಕೀಲರನ್ನೇ ಸಂಪರ್ಕಿಸಿ ನೀವು ಅವರನ್ನು ಭೇಟಿಯಾಗಿ ಈ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಬಹುದು ಅಥವಾ ಇಲ್ಲವೋ ಅನ್ನೋ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಲೋಕ ಅದಾಲತ್ನಲ್ಲಿ ಆ ಪ್ರಕರಣ ಇತ್ಯರ್ಥಪಡಿಸಲಿಕ್ಕೆ ಸಾಧ್ಯತೆ ಇದೆ ಅಂದರೆ ತಾವು ತಮ್ಮ ವಕೀಲರನ್ನ ಕರ್ಕೊಂಡು ಬಂದಾಗ ನಾವು ಉಭಯ ಪಕ್ಷ ಇನ್ನೂ ತಮ್ಮ ವಿರುದ್ಧ ಪಾರ್ಟಿಯವರನ್ನು ಕೂಡ ಕರೆಸಿ ಸಂಧಾನವನ್ನು ಏರ್ಪಡಿಸಿ ಪ್ರಕರಣವನ್ನು ಇತ್ಯರ್ಥಪಡಿಸ್ತೀವಿ ಅಂತ ನಿಮಗೆ ನಾನು ಹೇಳ್ತೇನೆ. ಕಳೆದ ಸಾರಿ ಡಿಸೆಂಬರ್ ತಿಂಗಳಲ್ಲಿ ನಾವು ಲೋಕ ಅದಾಲತ್ ಮಾಡಿದಾಗ ಒಟ್ಟು 4,777 ಪ್ರಕರಣಗಳನ್ನು ಇಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ